ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:56. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೃಷಿ ವಿದ್ಯೆಯೇ ಮೇಲೋ ಕೋಟಿ ವಿದ್ಯೆಗಳಲ್ಲಿ, ಕೃಷಿ ವಿದ್ಯೆಯೇ ಮೇಲೋ ಕೋಟಿ ವಿದ್ಯೆಗಳಲ್ಲಿ, ಕೃಷಿ ವಿದ್ಯೆಯೇ ಮೇಲೋ ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಕೃಷಿ ಅನುಭವ ಕುರಿತು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಬಿಳುಗುಂದ ಹೊಸಕೋಟೆಯ ಮೀರಾ ಮಾದಪ್ಪ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಬಿಳುಗುಂದ ಹೊಸಕೋಟೆಯ ಕೃಷಿಕ ಮಹಿಳೆ ಮೀರಾ ಮಾದಪ್ಪ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿ ಕೃಷಿಕರಾದಂಥ ಮೀರಾ ಮಾದಪ್ಪ ಅವರಿದ್ದಾರೆ. ಇವರು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಬಿಳುಗುಂದ ಹೊಸಕೋಟೆಯವರು. ಅವರು ಕೃಷಿಯಲ್ಲಿ ತೊಡಗಿದ್ದಾರೆ. ಅವರ ಕೃಷಿ ಅನುಭವಗಳನ್ನು ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಮೀರಾ ಮಾದಪ್ಪ ಅವರೇ. ನಮಸ್ಕಾರ ಸರ್. ಈಗ ತಾವು 8 ವರ್ಷದಿಂದ ಕೃಷಿಯಲ್ಲಿ ತೊಡಗಿದ್ದೀರಾ ಮೀರಾ ಅವರೇ? ನಾನು ಮದುವೆ ಆದಲ್ಲ ಇದರಿಂದ ಈ ಕಡೆ ನನಗೀಗ 66 ವರ್ಷ ನಡೀತದೆ ಸರ್. ಅಲ್ಲಿಂದಲೇ ಕೃಷಿ, ಆಗವಾಗ ಬೇಕಾದಷ್ಟು ದನ ಕರೋಯ್ತು. ಆಮೇಲೆ ನಾವು 3 ಜನ ಅಣ್ಣ ತಮ್ಮಂದ್ರು 10 ಎಕರೆ ಜಾಗದಲ್ಲಿ ಎಲ್ಲ ಸ್ಯಾರ್ ಆಯ್ತು. ಪಾಲ್ ಮಾಡ್ಕೊಂಡು ಸ್ವಲ್ಪ ದಿವಸ ಇದ್ದೆ. ಆಮೇಲೆ ದನ ಇತ್ತು, ಎಮ್ಮೆಗಳು ಒಂದು ಸರ್. ಮತ್ತೆ ನಮ್ಮ ಅತ್ತೆ ಸ್ವಲ್ಪ ಬ್ಲಡ್ ಪೇಷಂಟ್ ಆಗ್ಬಿಟ್ರು. ಆಗ ಯಜಮಾನ್ರಿ ಹೋದ್ರು, ನಿನ್ಗೆ ದನಗಳ ಜೊತೆ ಆಗೋದಿಲ್ಲ, ಅಮ್ಮನ ನೋಡ್ಕೊಳ್ಬೇಕು, ಬಿಟ್ಟು ಬಿಡೋಂತಾಗಿ ದನ ಕೆಲಸ ಬಿಟ್ಟೆ ಸರ್. ಸರಿ, ತವ್ರ ಮನೆ ಯಾವ್ದು ಮೀರಾ ಅವರೇ? ತಮ್ದು ಭಾಗಮಂಡಲ ಚೆಟ್ಟಿಮಾನಿ ಕೆದಂಬಾಡಿ ಮನೆ. ಅಲ್ಲೂ ನಿಮ್ಗೆ ಕೃಷಿ ಅನುಭವ? ಅಲ್ಲಿ ಕೃಷಿ ಅನುಭವ ಇದೆ. ನಾವು ತಂದೆ ತಾಯಿಗೆ 8 ಮಕ್ಕಳು, 4 ಹೆಣ್ಣು 4 ಗಂಡು ಸರ್. ಹೆಣ್ಣು ಮಕ್ಕಳಲ್ಲಿ ಹಿರಿಯವಳು ನಾನು, ಅಣ್ಣ ಆದ್ಮೇಲೆ ನಾನು. ಹಾಗಾಗಿ ಕೃಷಿ ಬಗ್ಗೆ ನಿಮ್ಗೆ ಒಳ್ಳೆ ತಿಳುವಳಿಕೆ ಇತ್ತು ಅಂದ್ರೆ? ತಾಯಿ ಮನೆಯಲ್ಲಿ ಮಾಡ್ಲಿಲ್ಲ ಸರ್ ನಾನು, ಏನು ಕೆಲಸ ಮಾಡಿದವಳೆ ಅಲ್ಲ, ಅಡಿಗೆ ಇಷ್ಟು ಮಾಡ್ತಿದ್ದೆ. ಮದುವೆ ಆಗಿ ಬಂದ್ಮೇಲೆ ಕೃಷಿ ಕಡೆಗೆ ಗಮನ ಹೋಯ್ತು? ಹೌದು ಸರ್, ಹೌದು. ಯಾವ್ಯಾವ ಬೆಳೆ ಬೆಳಿತೀರಾ? ನಾವು ಮೊದ್ಲು 3 ಎಕರೆಯಲ್ಲಿ ಭತ್ತ ಬೆಳೀತದ. ಆಮೇಲೆ ನಮಗೆ ಅಣ್ಣ ತಮ್ಮಂದ್ರಿಗೆ ಸ್ಯಾರ ಆದ್ಮೇಲೆ ನಾವು ಎಲ್ಲ ಈಗ ಕಾಫಿ ತೋಟ ಮಾಡ್ಕೊಂಡಿದೀವಿ. ಕಾಫಿ, ಅಡಿಕೆ, ಮೆಣಸು, ಮತ್ತೆ ಮಧ್ಯೆ ಮಧ್ಯೆ ಹಣ್ಣಾಂಪಲು ಮರ, ಎಲ್ಲಾ ತರದ ಹಣ್ಣಾಂಪಲು ನೆಟ್ಕೊಂಡಿದೀವಿ. ಏಲಕ್ಕಿನೂ ಇದೆಯಾ? ಏಲಕ್ಕಿನ ಸ್ವಲ್ಪ ಮನೆ ಕರ್ತಿ, ಕಳೆದ ಸ್ವಲ್ಪ ಕುಯ್ಯಲಿಲ್ಲ, ನಮ್ಮ ಯಜಮಾನಿಗೆ ಅಷ್ಟು ಕುಯ್ಯಕ್ಕೆ ಬರ್ತಿದ್ದಿಲ್ಲ, ಆಗ ಅಲ್ಪ ಸ್ವಲ್ಪ ಕುಯ್ದ ಹಾಗೆ ಆಯ್ತು. ಆ 2 ವರ್ಷ 7 ಕೆಜಿ ಆಯ್ತು. ಈ ವರ್ಷ ಈಗ ಸ್ವಲ್ಪ ಉಂಟು, 1.5 ಕೆಜಿ ಅಷ್ಟು ಕುಯ್ದು ಕೊಟ್ಟಿದ್ದೀವಿ ಸರ್. ಸ್ವಲ್ಪ ಉಂಟು, ಬಹಳ ಕಡಿಮೆನೆ ಇದೆ ಅಂತ ಹೇಳ್ಬೋದು ಏಲಕ್ಕಿ. ಹೌದು ಸರ್. ಅಡಿಕೆ ಚೆನ್ನಾಗಿ ಬರುತ್ತಾ ನಿಮ್ ಕಡೆ? ಹಾ, ಚೆನ್ನಾಗಿ ಬರ್ತದೆ. 3 ವರ್ಷದ ಹಿಂದೆ ಸ್ವಲ್ಪ ಕೊಳೆ ರೋಗ ಇತ್ತು, ನಾವು ಮೆಡಿಸಿನ್ ಏನು ಮಾಡಿಲ್ಲ. ಆಮೇಲೆ ನಾವು ಈಗ ಬೋಡ ಹುಯ್ಲಿಕ್ಕೆ ಸುರಾದ ಮೇಲೆ ಅಡಿಕೆ ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಚೆನ್ನಾಗಿದೆ. ದೂರ ದೂರ ಒಂದೊಂದು ಮರದ ಮೇಲೆ ಹೋಗ್ತಾ ಉಂಟು, ಕಾಯಿಲೆ ಕಾಣ್ತದೆ ಅದು. ಮತ್ತೆ ಆನೆ ಲೂಟಿ ಸರ್, ತುಂಬಾ ಆನೆ ಲೂಟಿ. ಆನೆ ಜಾಸ್ತಿ ಬರುತ್ತೆ, ತುಂಬಾ ಆನೆ ಕಾಡು ಅಂದ್ರೆ ನಮ್ ತೋಟದ ಪಕ್ಕ ತೋಟ ಮಾಡದೆ ಹಾಗೆ ಜಾಗ ಖಾಲಿ ಬಿಟ್ಟಿದೆ, ಆನೆ ಅಲ್ಲೇ ಇರೋದು. ನನ್ನನ್ನೇ ಒಂದ್ಸಲ ಎಲ್ಲ ಓಡಿಸ್ಕೊಂಡು ಬಂದು ಬಿಟ್ಟಿದ್ದು. ಅಂದ್ರೆ ಕೆಲಸಗಾರರು ಅಂತ ಬಂದಿದ್ದು ಉಂಟು. ಕೆಲಸಗಾರರು ಕೂಡ ಕೆಲಸ ಮಾಡೋದಕ್ಕೆ ಹೆದರ್ತಾರೆ. ಹೆದರ್ತಾರೆ. ಈಗ ಮೀರಾ ಅವರು, ಅಡಿಕೆ ಮರಗಳು ಎಷ್ಟಿದಾವೆ? ನಮ್ದೊಂದು 500 ಇರ್ಬೋದು ಸರ್. ಈಗ ಚಿಕ್ಕ ದೊಡ್ಡ ನೆಟ್ಕೊಂಡೇ ಇದ್ದೀವಿ ನಾವು. ಅಂದ್ರೆ ಈಗ ಕೊಳೆ ರೋಗಕ್ಕೆ ಯಾವಾಗ ಸಿಂಪರಣೆ ಮಾಡ್ತೀರಾ? ನಾವು ಜೂನ್ ಫಸ್ಟ್ ಮಳೆ ನೋಡ್ಕೊಂಡು ಓಡ ಮಾಡ್ತೀವಿ ಒಂದ್ಸಲ. ಆಮೇಲೆ ಈಗ ಸೆಪ್ಟೆಂಬರ್ ಫಸ್ಟ್ ಗೆನ ಪುನಃ ಮಾಡಿದೀವಿ ಸರ್. ಅಂದ್ರೆ ಮಳೆ ಪ್ರಾರಂಭವಾಗುವಾಗ ಮಾಡ್ತೀರಾ ಮತ್ತೆ ಮಳೆ ಕಡಿಮೆ ಆದಾಗ ಮಾಡ್ತೀರಾ? ಮಳೆ ಕಡಿಮೆ ಆಗ್ಬೋದು ಸರ್, ಮಳೆ ಇರುವಾಗ ಮಾಡೋದಿಲ್ಲ, ನೋಡ್ಕೊಂಡು ಮಳೆ ಬಿಸಿಲು ನೋಡ್ಕೊಂಡು ಮಾಡೋದು ಸರ್. ಅಂದ್ರೆ ಮಳೆಗಿಂತ ಮುಂಚೆ ಮಾಡಿದ್ರು ಒಳ್ಳೇದೇನೆ ಅದು. ಈ ವರ್ಷ ಮಳೆ ಸ್ವಲ್ಪ ಸಿಕ್ಕದೆ ಸ್ವಲ್ಪ ಲೇಟ್ ಆಯ್ತು. ಮಳೆ ಮೇವರೆಗೆ ಬರ್ಲಿ ಬರ್ಲಿ ಅಂತ ಆಗ್ಯಾಕ ಅದು ಮಳೆ ಹಿಡ್ದಿದೆ ಲೇಟ್ ಅಲ್ಲ ಸರ್, ಹಾಗಾಗಿ ಸ್ವಲ್ಪ ಜೂನ್ ಅಲ್ಲಿ ಮಾಡಿದ್ವಿ. ಈಗಾಗಲೇ ಕೊಯ್ಲಿಗೆ ಸ್ವಲ್ಪ ಬರ್ತಾ ಇರ್ಬೇಕಲ್ಲ ಅಡಿಕೆ? ಅಡಿಕೆ ಹಣ್ಣಾಗಿ ಬೀರ್ತಾ ಉಂಟು ಸರ್. ಈಗ ಏನಾಯ್ತು ಅಂತಂದ್ರೆ ನಮ್ಮಲ್ಲಿ ಈಗ ಕೆಲಸ ಮಾಡಕ್ಕೆ ಯಾರು ಸ್ವಲ್ಪ ಇದಿಲ್ಲ, 2 ವರ್ಷದಿಂದ ತೋಟ ಕೊಡ್ತಾ ಇದೀವಿ. ಅದು ಪರವಾಗಿಲ್ಲ ಅನ್ಸುತ್ತಾ ಖರ್ಚು ವೆಚ್ಚಕ್ಕೆಲ್ಲ ಹೋಲಿಸಿದ್ರೆ? ಪರವಾಗಿಲ್ಲ ಸರ್, ತೊಂದರೆ ಇಲ್ಲ, ಮೇಂಟೈನ್ ಆಗ್ತದೆ. ಒಳ್ಳೆ ಲಾಭದಾಯಕ. ಸ್ವಲ್ಪ ನಷ್ಟ ಬರ್ತದೆ, ಇನ್ನೇನ್ ಮಾಡೋದು, ನಮ್ ಕೈಯಿಂದ ಆಗೋದಿಲ್ಲ, ಮಕ್ಳು ಹೊರಗಡೆ ದುಡಿತಾರೆ, ಬಿಡಕ್ಕಾಗೋದಿಲ್ಲಲ್ಲ. ಕೆಲಸ ಎಲ್ಲ ನಾವೇ ಮಾಡ್ತೀವಿ. ಫಸಲು ಒಂದು ಈಗ ಕುಯ್ಲಿಕ್ಕೆ ಕಳೆದ ವರ್ಷದಿಂದ ಇವತ್ತು 2 ಪಾರ್ಟಿ ಬಂದು ಹೋದ್ರು ಮಾತಾಡ್ಕೊಂಡು. ಅಂದ್ರೆ ಅದಕ್ಕೆ ಪ್ರತ್ಯೇಕವಾಗಿ ಹಾಕೊಂಡಿದಾರಾ ಅಥವಾ? ಇಲ್ಲ ಇಲ್ಲ ಸರ್, ಮಧ್ಯದಲ್ಲಿ ಮಧ್ಯ ತೋಟ ಸುತ್ತು ಮಧ್ಯ ತೋಟದಾಗ ಅದೇ ಗದ್ದೆನ ನಾವು ತೋಟ ಮಾಡಿದ್ವಿಯಲ್ಲ, ಅದ್ರ ಮಧ್ಯದಲ್ಲಿ ಅಡಿಕೆ ಹಾಕೊಂಡಿದ್ವಿ ಸರ್. ಅಂದ್ರೆ ಸ್ವಲ್ಪ ನೀರು ಬಸ್ತೋದಕ್ಕೆ ವ್ಯವಸ್ಥೆ ಮಾಡಬೇಕು. ನೀರು ಇದೆ ಸರ್, ನೀರು ತೊಂದರೆ ಏನಿಲ್ಲ, ಕಳೆದ ಸೊಡಿ ಸ್ವಲ್ಪ ತೊಂದರೆ ಆಗಿದ್ದು, ಇಲ್ಲದಿದ್ದರೆ ನೀರಿಗೆ ತೊಂದರೆ ಇಲ್ಲ. ಅಲ್ಲ, ಬಸಿಗಾಲುವೆ ಮಾಡ್ಕೋಬೇಕಲ್ವಾ? ಬಸಿಕಾಲುವೆ ಉಂಟು ಸರ್. ಯಾಕಂದ್ರೆ ಗದ್ದೆಯಲ್ಲಿ ಮಾಡುವಾಗ ಮಳೆಗಾಲದಲ್ಲಿ ನೀರು ನಿಲ್ಲ ಸಾಧ್ಯತೆ ಜಾಸ್ತಿ ಇರುತ್ತೆ, ಅದು ನೋಡ್ಕೊಳ್ತೀವಿ ಸರ್. ನೋಡ್ಕೊಂಡು ನೀವು ಮಾಡ್ತೀರಾ? ಗೊಬ್ಬರನು ಯಾವಾಗ ಕೊಡ್ತೀರಾ ಅಡಿಕೆಗೆ? ಅಡಿಕೆಗೆ ಪ್ರತ್ಯೇಕ ಅಂತ ಏನು ಕೊಟ್ಟಿಲ್ಲ ಸರ್, 1 ವರ್ಷ ಕೊಟ್ಟಿದೀವಿ. ಮತ್ತೆ ಇದೇ ತೋಟದ ಹಾಕೋ ತುಂಬಾ ಹಾಕೋದಿಲ್ಲ, ಸ್ವಲ್ಪ ಸ್ವಲ್ಪ ಇದೇ ಗೊಬ್ಬರ ಹಾಕ್ತೀವಿ. ಕೊಟ್ಟಿಗೆ ಗೊಬ್ಬರನು ಇರುತ್ತೆ ನಿಮಗೆ? ಮೊದ್ಲೆಲ್ಲ ದನ ಸಾಕುವಾಗ ಕೊಡ್ತಿದ್ದೆ, ಈಗ ಇಲ್ಲ ಸರ್. ಸಿಗದೆ ಕಷ್ಟ ಆಗಿದೆ. ಈಗ ಕಷ್ಟ ಆಗಿದೆ ಸರ್. ಅಲ್ಲ, ಈಗ ಕರ್ಗೆಲೆಗಳೆಲ್ಲ ಬಿದ್ದೋಗುತ್ತೆ, ಕಾಫಿ ತೋಟದಲ್ಲಿ ಇರುತ್ತೆ, ಅದನ್ನ ಬಳಸ್ಕೊಳ್ತೀರಾ ಗೊಬ್ಬರ ಮಾಡಕ್ಕೆ? ಅದು ಗೊಬ್ಬರ ದೊಡ್ಡ ಆಗೋದಿಲ್ಲ ಅಂತ ಬಿಟ್ಟು ಬಿಟ್ಟಿದ್ದೀವಿ, ಎಲ್ಲ ಬಿಟ್ಟಿದ್ವಿ, ಮೊದ್ಲೆಲ್ಲ ಮಾಡ್ತಿದ್ದೇವೆ ಸರ್. ಇಲ್ಲಿ ಎರೆ ಗೊಬ್ಬರ ಒಂದು ಮಾಡ್ಕೊಂಡು ಒಂದು 2 ವರ್ಷದಿಂದ ಎರೆ ಗೊಬ್ಬರ ಅದು ಉಂಟು. ಅದು ಏನೋ ನಮ್ದು ಚಿಕ್ಕ ಪುಟ್ಟದಕ್ಕೆ ತರಕಾರಿ, ಸ್ವಲ್ಪ ಮನೆ ಅಂಗಳದಲ್ಲಿ ಸ್ವಲ್ಪ ತರಕಾರಿ ಬೆಳೆಸ್ಕೊಳ್ತೀನಿ, ಖರ್ಚಿಗಿರೋದು ಎಲ್ಲ ಮಾಡ್ಕೊಡಿದ್ವಿ. ಅಂದ್ರೆ ನಿಮ್ ಮುಖ್ಯವಾದ ಬೆಳೆ ಅಂದ್ರೆ ಕಾಫಿ? ಕಾಫಿ ಸರ್, ಕಾಫಿ, ಕಾಫಿ, ಅಡಿಕೆ, ಒಳ್ಳೆ ಮೆಣಸು, ಹಣ್ಣು, ಎಲ್ಲಾ ಮರಗಳು ಇದ್ದಾವೆ. ತೆಂಗಿನ ಮರ 35 ಮರ ಇತ್ತು, ಈಗ ಹೋಗಿ ಹೋಗಿ 8 ಮರ ಆಗಿದೆ, ಎಲ್ಲ ಆನೆ ಬೀಳ್ತಾಕಿದ್ರು. ಈ ವರ್ಷ ಕಾಫಿ ಬೆಳೆ ಹೇಗಿದೆ ಅಂತೀರಾ ಮೀರಾ ಅವರು? ಕಾಫಿ ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಪರವಾಗಿಲ್ಲ, ಈ ವರ್ಷನೂ ಹಾಗೆ ಇದೆ. ಕಳೆದ ವರ್ಷ ಕಾಫಿ ಇರ್ಬೋದು ಒಂದು 10 ಚೀಲ, ಆ ಕಡೆ ಈ ಕಡೆ ಡಿಪೆಂಡ್ಸ್ ಆಗ್ಬೋದು ಸರ್. ಅಂದ್ರೆ 1 ಎಕರೆಗೆ ಎಷ್ಟು ಚೀಲ ಕೊಯ್ತೀರಾ? ನಮ್ದು ಈಗ ಲೆಕ್ಕದಲ್ಲಿ ಆದ್ರೆ ಕಳೆದ ಸಲ 110 ಚೀಲ ಕೊಯ್ದಿದ್ವಿ ಸರ್. ಎಷ್ಟೆಕರೆಗೆ ಅದು? 3 ಎಕರೆ. 3 ಎಕರೆಗೆ ಅಂತ 3 ಎಕರೆ ಅಂದಾಜಿ. ಕನಿಷ್ಠ 30 ಚೀಲ ಬಂದೇ ಬರುತ್ತೆ. ಬರ್ತದೆ ಸರ್. ಎಕರೆಗೆ ಮೊದ್ಲು ಸ್ವಲ್ಪ ಸಿಲ್ಲೂರ್ ಹಾಕಿದ್ದು, ಆಗ ಸ್ವಲ್ಪ ತುಪ್ಪೆ ತೊಟ್ಟಿ ತುಂಬಾ ನೆರಳಿತ್ತು, ಆ ಮರ ಎಲ್ಲ ತೆಗೆದ ಮೇಲೆ ಈಗ ತೋಟ ಇಂಪ್ರೂವ್ ಆಗಿದೆ, ಈಗ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ನಿಮ್ಮಲ್ಲಿ ಹೂ ಮಳೆಗೆಲ್ಲ ನೀರ್ ಕೊಡೋದಕ್ಕೆ ವ್ಯವಸ್ಥೆ ಇದೆಯಾ? ನೀರು ಇದೆ ಸರ್, ಇದೆ. ಏನು ಕೆರೆ ಇದೆಯಾ? ಕೆರೆ ಇದೆ, ಒಂದು ಚಿಕ್ಕ ಮೋಟರ್ ಇದೆ. ಅದರಿಂದ ನೀವು ಹೂ ಮಳೆ ಮತ್ತೆ ಬ್ಯಾಕ್ಅಪ್ ಮಳೆ ಎರಡನ್ನು ಕೊಡ್ತೀವಿ ಸರ್. ಎರಡನ್ನು ಕೂಡ ಮಾಡಬಹುದು ನೀರನ್ನು ಬಳಸಿಕೊಂಡು. ನೀರಿದೆ, ಇದೆ ಸರ್. ಅದೊಂದು ನಿಮಗೆ ಒಳ್ಳೆ ಅನುಕೂಲ. ಮತ್ತೆ ಹೂಗಳು ಕೂಡ ಸ್ವಲ್ಪ ನೀರು ಕಡಿಮೆ ಆಗಿದ್ದಂತ ಒಳ್ಳೆ ಮೆಣಸು ಸ್ವಲ್ಪ ಇದಾಯ್ತು. ಒಳ್ಳೆ ಮೆಣಸು ಹಳೆದೆಲ್ಲ ಹೋಗ್ಬಿಡ್ತೀವಿ, ಈಗ ಸ್ವಲ್ಪ ಇದೆ. ಕಳೆದ ವರ್ಷ 2.5 ಕ್ವಿಂಟಲ್ ಕುಯ್ದಿದ್ವಿ, ಈ ವರ್ಷ ಎಲ್ಲ ಕಡೆ ಹಾಗೇನೆ. ಮಳೆನು ಜಾಸ್ತಿ ಆಯ್ತಲ್ಲ ಈ ಸರಿ? ಹೌದು ಸರ್, ಮಳೆ ಲೇಟ್ ಹಿಡ್ದಿದ್ದಲ್ಲ, ಹಾಗಾಗಿ ಒಳ್ಳೆ ಮೆಣಸಿಗೆ ಸ್ವಲ್ಪ ಇದಾಯ್ತು. ಕಾಫಿಗೆ ಸುಣ್ಣನು ಕೊಡ್ತೀರಾ? 3 ವರ್ಷಕ್ಕೊಂದ್ಸಲ, 1 ವರ್ಷ ಕೊಡ್ಬೇಕು ಸರ್. 3 ವರ್ಷಕ್ಕೊಂದ್ಸರಿ ಕೊಡ್ತೀರಾ? ವರ್ಷಿಗೆ 3 ವರ್ಷ ಆಯ್ತು. ಅಂದ್ರೆ ಅದನ್ನ ಗಿಡದ ಬುಡಕ್ಕೆ ಹಾಕ್ತೀರಾ? ಇಲ್ಲ, ನಾವು ಇಡೀ ತೋಟಕ್ಕೆ ಚೆಲ್ಲೋದು. ಇಡೀ ತೋಟಕ್ಕೆ ಹಾಕ್ತೀರಾ? ಅಂದ್ರೆ ಅದು ಮಣ್ಣು ಪರೀಕ್ಷೆ ಏನಾದ್ರು ಮಾಡಿಸ್ತೀರಾ ಮೀರಾ ಅವರೇ? ಮಣ್ಣು ಪರೀಕ್ಷೆ ಒಂದ್ಸಲ ಚಟ್ಟಲ್ಲಿ ಮಾಡಿಸಿದೀವಿ ಸರ್. ಅವರು ಏನೋ ಕೊಟ್ಟರು ಅದು ಇದು. ಆಮೇಲೆ ಈ ಕಳೆದ ಸಲ ಇಲ್ಲಿ ಪೊನ್ನಂಪೇಟೆಯಲ್ಲಿ ಮಾಡಿದ್ದಾರೆ ಕಾಫಿ ಬೋರ್ಡ್, ಅಲ್ಲಿ ಮಾಡ್ತಿದ್ದೀವಿ ಸರ್. ಮೊದಲು ಹಾಕಬೇಕಿತ್ತು, ಈ ಮಳೆ ಹೆಚ್ಚು ಕಮ್ಮಿ ಆಗಿ ಹಾಗೆ ನಾವು ನಿಲ್ಸಿದ್ವಿ, ವರ್ಷ ಕೊಡ್ಲೇಬೇಕು. ಯಾವಾಗ ಕೊಡ್ತೀರಾ ಸುಣ್ಣ ಕೊಟ್ರೆ ನೀವು? ಮಳೆ ಸ್ವಲ್ಪ ಬೀಳ್ಬೇಕು, ಮಳೆ ಮೇ ಟೈಮಲ್ಲಿ ಮಳೆ ಬಿದ್ದು ಒಂಥರ ಭೂಮಿ ಶೀತ ಇರ್ಬೇಕಲ್ಲ, ಆಗ ಹಾಕಿದ್ರೆ ಹಿಡಿದು. ಮತ್ತೆ ಬೇಸಿಗೆಲ್ಲಿ ಹಾಕಿದ್ರೆ ಅದು ಗಾಳಿಗೆಲ್ಲ ಹಾರಿ ಹೋಗ್ಬಿಡ್ತದೆ. ಹೌದು, ತಂಪಾಗಿರ್ಬೇಕು ಮತ್ತೆ ತೇವಾಂಶ ಇರಬೇಕು ಮಣ್ಣಲ್ಲಿ. ಹೌದು ಸರ್, ಹೌದು. ಅವಾಗ ನೀವು ಸುಣ್ಣ ಕೊಡ್ತೀರಾ? ಸುಣ್ಣ ಕೊಡ್ತೀವಿ. ಪುಡಿ ಸುಣ್ಣ ಸಿಗುತ್ತೆ? ಸಿಗ್ತದೆ ಸರ್. ಪುಡಿ ಸುಣ್ಣನ ಹಾಕ್ತೀರಾ ನೀವು? ಹೌದು ಸರ್. ಅಂದ್ರೆ ಮಣ್ಣು ಪರೀಕ್ಷೆಯಲ್ಲೂ ಹೇಳಿರ್ತಾರ ಅದನ್ನ ಎಷ್ಟು ಸುಣ್ಣ ಕೊಡಬೇಕು ಅಂತ ಹೇಳಿ ಅವ್ರು ಬರ್ದು ಕೊಟ್ಟಿರ್ತಾರಲ್ಲ, ಅದರ ಪ್ರಕಾರ ಹಾಕುದು. ಸುಣ್ಣ ಕೊಟ್ಟು ಎಷ್ಟು ದಿನಗಳಿಗೆ ಗೊಬ್ಬರ ಕೊಡ್ತೀರಾ? ಅದು ಒಂದು ಒಂದೂವರೆ ತಿಂಗಳು ಕಳಿಬೇಕು ಸರ್. ಒಂದೂವರೆ ತಿಂಗಳು ಆಗ್ಬೇಕು, ಕಡಿಮೆ ಅಂದ್ರೆ ಒಂದ್ ತಿಂಗಳಾದ್ರೂ ಕಳಿಬೇಕು. ಅಂದ್ರೆ ಯಾವಾಗ ಗೊಬ್ಬರ ಕೊಡ್ತೀರಾ? ಈಗ ಜೂನ್ ತಿಂಗಳಲ್ಲಿ ಮಳೆ ಪ್ರಾರಂಭ ಆಗುತ್ತೆ. ಜೂನ್ ಅಲ್ಲಿ ಕೊಡ್ತೀವಿ ಮಳೆ ಸಿಕ್ಕಿದಾಗೆ. ಅಂದ್ರೆ ಮಳೆ ಬಿಡು ಕೊಟ್ಟ ಎಲ್ಲ ಗೊಬ್ಬರಕ್ಕೆ ಒಂದೊಂದು ತಿಂಗಳು ಡಿಫರೆನ್ಸ್ ಅಲ್ಲಿ ಕೊಡ್ತಾ ಇತ್ತು. ಮತ್ತೆ ಮಳೆಗಾಲದ ಮಳೆಗಾಲದ ಮಧ್ಯದಲ್ಲೂ ಕೊಡ್ತೀರಾ ಗೊಬ್ಬರ? ಮಳೆ ತುಂಬಾ ಮಳೆ ಇರುವಾಗ ಕೊಡೋದಿಲ್ಲ ಸರ್. ಅಲ್ಲ ಯೂರಿಯಾ ಕೊಡಬೇಕು ಅಂತಾರಲ್ಲ ಸ್ವಲ್ಪ ಮಧ್ಯದಲ್ಲಿ. ಯೂರಿಯಾ ಕೊಡ್ತೀವಿ ಮಧ್ಯದಲ್ಲಿ. ಯಾವಾಗ ಆಗಸ್ಟ್ ಸುಮಾರದಲ್ಲಿ ಕೊಡ್ತೀರಾ? ಆಗಸ್ಟ್ ಎಲ್ಲ ಬರ್ದು ಮರ್ಗುತ್ತಾರೆ ಬುಕ್ ಅಲ್ಲಿ ಅವರು. ಓಹೋ, ಡೇಟ್ಗಳನ್ನ ನೋಡ್ಕೊಂಡು ನೋಡ್ಕೊಂಡು ಕೊಡೋದು ಸರ್. ನಿಮ್ಗೊಂದು ಅದ್ರೊಂದು ಅಂದಾಜು ದಾಖಲೆ ಇಟ್ಟಿರ್ತೀರಿ? ದಾಖಲೆ ಎಲ್ಲ ಅವರು ಎಲ್ಲ ದಾಖಲೆ ಅವ್ರದ್ದು. ಯಾರು ಮಾದಪ್ಪ ತಂದಿದ್ದು ನೀರು ಹೊಡಿಯೋದು, ನೀರು ಎಷ್ಟು ಗಂಟೆ ಹೊಡಿದು, ಯಾವ ತಿಂಗಳಲ್ಲಿ ಹೊಡಿದಿದ್ದು, ಗೊಬ್ಬರ ಎಷ್ಟು ಹಾಕಿದ್ವಿ, ಅದೆಲ್ಲ ದಾಖಲೆ ಮಳೆ ಎಷ್ಟು ಎಲ್ಲ ಬರ್ದು ಮಾಡುತ್ತಾರೆ. ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲೂ ಏನಾದ್ರು ಕೊಡ್ತೀರಾ ಗೊಬ್ಬರನ? ಸೆಪ್ಟೆಂಬರ್ ಕೊಟ್ಟಿದೀವಿ ಸರ್. ಕೊಟ್ಟಿದ್ರೆ ಗೊಬ್ಬರ ಕೊಟ್ಟಾಯ್ತು. ಯಾಕೆಂದ್ರೆ ಯಾವಾಗ ಕಾಯಿ ಬಲಿಯುತ್ತೆ. ಹೌದೌದು, ಕಾಯಿ ಬಲಿಯುತ್ತೆ. ಸೆಪ್ಟೆಂಬರ್ ಅಕ್ಟೋಬರ್ ಕಾಫಿ ಸ್ವಲ್ಪ ಕಾಣಕ್ಕೆ ತೋಟದಲ್ಲಿ ಗೊತ್ತಾಗ್ತದೆ. ಅವಾಗ ಕೊಡ್ಲೇಬೇಕಾಗ ಕೊಡ್ಲೇಬೇಕು ಸರ್. ಜೊತೆಗೆ ಇನ್ನೊಂದ್ ಏನು ಅಂದ್ರೆ ಮೀರಾ ಅವ್ರೆ, ಮುನ್ನರ್ಷದ ಹೂವಿರುತ್ತಲ್ಲ, ಹೂವಿನ ಬೆಳವಣಿಗೆ ಕೂಡ ಪ್ರಾರಂಭವಾಗುತ್ತಂತೆ ಗಿಡದಲ್ಲಿ. ನಮಗೆ ಕಣ್ಣಿ ಕಾಣಲಿಲ್ಲ ಗೊತ್ತಾಗ್ತದಲ್ಲ ಸರ್, ಇನ್ನು ಬರೋ ವರ್ಷಕ್ಕೂ ಈಗ ಕಾಫಿ ಇನ್ನೂ ಚೆನ್ನಾಗಿರ್ಬೋದು ಅಂತ ಆಗ್ತದೆ. ನಿಮಗೆ ಗೊತ್ತಾಗುತ್ತೆ ತೋಟ ನೋಡ್ರಲ್ವಾ. ಅದನ್ನು ಕೂಡ ಈ ಗೊಬ್ಬರ ಕೊಡೋದ್ರಿಂದ ನಾವು ಸಾಧಿಸಬಹುದು ಅಂತ ಹೇಳ್ಬೋದು. ಹೌದೌದು ಸರ್. ಈ ಸರಿ ಫಸ್ಲಿಗೂ ಅಂದ್ರೆ ಕಾಯಿ ಚೆನ್ನಾಗಿ ಬಲ್ತು ಹಣ್ಣಾಗೋದಕ್ಕೆ, ಮತ್ತೆ ಮುಂದಿನ ಒಂದು ಬೆಳೆಗೆ ಹೂ ಚೆನ್ನಾಗಿ ಬರೋದಕ್ಕೂ ನಾವು ಗೊಬ್ಬರ ಕೊಡಬೇಕು ಸೆಪ್ಟೆಂಬರ್ ತಿಂಗಳಲ್ಲಿ. ಹೌದು ಸರ್, ಹೌದೌದು, ಅದು ಬಹಳ ಮುಖ್ಯ. ಈ ವರ್ಷ ಏನಾಯ್ತು ಅಂದ್ರೆ ಜನವರಿಲಿ ಒಂದು ಮಳೆ ಸಿಕ್ತು. ಹೌದೌದು, ಆಗ ಸ್ವಲ್ಪ ಕಾಫಿ ಹಣ್ಣು ಹಿಂದೆ ಮುಂದೆ ಆಗ್ಬಹುದು ಅಂತ ಒಂದು ಡೌಟ್ ಉಂಟು. ಹೌದೌದು, ಜನವರಿ ಮೊದಲ ವಾರದಲ್ಲಿ ಮಳೆ ಆಯ್ತು, ಅದೊಂದು ಸ್ವಲ್ಪ ಇರ್ಬೋದಲ್ಲ. ಕೆಲವು ಕಡೆ ಅಕಾಲಿಕ ಹೂವು ಬಂತು. ಹೌದು, ಅಕಾಲಿಕ ಮಳೆಯಿಂದ. ಅಕಾಲಿಕ ಮಳೆ ಮತ್ತೆ ಅಕಾಲಿಕ ಹೂವು. ಹೌದೌದು ಸರ್. ಅರಬಿಕಾ ಎಷ್ಟಿದೆ, ರೋಬಸ್ಟಾ ಎಷ್ಟಿದೆ? ಅರಬಿಕಾ ತುಂಬಾ ಇಲ್ಲ ಸರ್, ಅರಬಿಕಾ ಸ್ವಲ್ಪ ಇತ್ತು, ಅದನ್ನ ಕಡ್ದು ಈಗೊಂದು 50 ಗಿಡ ಇರ್ಬೋದು ಅಷ್ಟೇ. ಅದು ಮನೆ ಹತ್ರನೇ ಮಧ್ಯ ಮಧ್ಯೆ ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ವಿ ಸರ್. ನೆರಳೆ ಯಾವಾಗ ತೆಗಿತೀರಾ? ಮೇ ಟೈಮಲ್ಲಿ ಸರ್. ಮೇ ಟೈಮಲ್ಲಿ ತೆಗಿತೀರಾ? ಅಂದ್ರೆ ಮಳೆ ಬಂದ್ಮೇಲೆ ಅದನ್ನು. ಮಳೆ ಬಂದ್ರನ್ನ ತುಂಬಾ ಕಾದ್ಕೊಂಡಿರೋದಿಲ್ಲ ನಾವು, ತುಂಬಾ ಉಂಟು, ಅದು ಲೇಟ್ ಆಗ್ಬಿಡ್ತದೆ, ಮತ್ತೆ ಮಳೆ ಹಿಡ್ದ ಮೇಲೆ ಆಗೋದಿಲ್ಲ ಅಂತೇಳಿ ನೀರು ಕೊಟ್ಟಿರ್ತೀವಿ ಅಲ್ಲ, ಮಳೆನೇ ಕಾದ್ಕೊಂಡು ಇರೋದಿಲ್ಲ. ಒಳ್ಳೆ ಮೆಣಸಿಗೆ ಪಾನೋಳ ಮರಗಳು ಜಾಸ್ತಿ ಸರ್, ಅದನ್ನು ಕಡಿಲೇಬೇಕಲ್ಲ. ಗಿಡದ ಚಿಗುರು ಯಾವಾಗ ತೆಗಿತಾರ ಮೀರಾ ಅವರು? ಕಾಫಿ ಚಿಗುರು, ಕಾಫಿ ಚಿಗುರು ಎರಡು ಸಲ ತೆಗಿತೀವಿ ಈಗ. ಮೊನ್ನೆ ಕಳೆದ ತಿಂಗಳು ಈಗ ಗೊಬ್ಬರ ಹಾಕಕ್ಕೆ ಮೊದಲು ಒಂದ್ ಸಲ ತೆಗ್ದಾಯ್ತು, ಮತ್ತೆ ಬಿಡ್ಸಬಿಟ್ಟು ಎರಡು ಮೂರ್ ಸಲ ತೆಗಿತೀವಿ ಸರ್. ನಿಜ ನಿಜ, ಯಾಕೆಂದ್ರೆ ಕಳೆನೂ ತೆಗಿಬೇಕಾಗತ್ತೆ ಚಿಗುರುನು ತೆಗಿಬೇಕಾಗತ್ತೆ. ಚಿಗುರು ಬೇಕು, ನತ್ತಿ ಚಿಗುರು ಬಿಡಿಸ್ಬೇಕಲ್ಲ ಸರ್. ಹೌದೌದು, ನತ್ತಿ ಬಿಡಿಸೋದು ಅಂತಾರೆ ಕಂಬ ಚಿಗುರು. ಕಂಬ ಚಿಗುರು ಗೊಬ್ಬರ ಹಾಕಿದಾಗೆ ಬಂದ್ಕೊಂಡೇ ಇರ್ತದೆ, ಅದು ತೆಗಿತಾ ಇರ್ಬೇಕು. ತೆಗಿತಾ ಇರ್ಬೇಕು ಸರ್. ಅಂದ್ರೆ ಕಳೆ ಮತ್ತೆ ಯಾವ ಯಾವಾಗ ತೆಗಿತೀರಾ? ಕಳೆ ನಾವು ಜಾಸ್ತಿ ಈಗ ಮಿಷಿನ್ ಅಲ್ಲಿ, ಜನ ಸಿಕ್ಕೋದಿಲ್ಲ ಅಂತ ಮಿಷಿನ್ ಅಲ್ಲಿ ಕಳೆ ಹೊಡಿತೀವಿ. ಎರಡು ಸಲ ಆಯ್ತು ಈಗ ಕಟ್ಟಡ ಹೊಡೆದು. ಅಂದ್ರೆ ನೀವು ಸುಣ್ಣ ಕೊಡೋದಕ್ಕಿಂತ ಮುಂಚೆ ತೆಗಿಬೇಕಾಗತ್ತೆ ಕಳೆನ? ಹೌದು, ಸುಣ್ಣ ಆ ಟೈಮ್ ಅಷ್ಟು ಕಳೆ ಇರೋದಿಲ್ಲ. ಮತ್ತೆ ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ತೆಗಿಲೇಬೇಕಾಗತ್ತಲ್ಲ? ತೆಗಿತೀವಿ ಸರ್. ಮತ್ತೆ ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ಕಳೆ ತೆಗೆದ್ರೆ ಅದು ಗೊಬ್ಬರ ಕೊಡಕ್ ಮೊದಲು ಒಂದ್ ಸಲ 10 ಜೂನ್ ಅಲ್ಲಿ ತೆಗಿತೀವಿ. ಆಮೇಲೆ ಸೆಪ್ಟೆಂಬರ್ ಗೆಲ್ಲ ತೆಗೆದಿಲ್ಲ, ಕೆಲಸ ಜಾಸ್ತಿ ಹಿಡಿತದೆ ಅಂತ. ತುಂಬಾ ಕಟ್ಟಡ ಬಂದ್ರೆ ಮಿಷಿನ್ ಹೊಡಿತೀವಿ. ಮಿಷಿನ್ ಅಲ್ಲೂ ಎಷ್ಟೋ ಕಡಿಮೆ ಮಾಡಬಹುದು. ಹೌದು ಸರ್. ಮತ್ತೆ ಈ ಕೊಯ್ಲು ಮಾಡೋ ಸಮಯದಲ್ಲೂ ಕಳೆ ತೆಗಿಬೇಕಾಗತ್ತಲ್ಲ, ಎಲ್ಲ ಅಂದ್ರೆ ಹಣ್ಣುಗಳೆಲ್ಲ ಬಿದ್ದೋಗುತ್ತೆ ಕಳೆಯಲ್ಲಿ. ಅದು ಇನ್ನೊಂದು ಎರಟೆ ಅಂತ ಕೊಡ್ತೀವಿ ಅಲ್ಲ ಸರ್. ಅಂದ್ರೆ ಅದು ನೆಲಕತ್ತ ತೆಗಿಯುವಂತದ್ದು, ಸಾಟ್ ಹಾಕಿ ಕುಯ್ತಾರೆ. ಹೌದು, ಅದರಿಂದ ಕಳೆನಲ್ಲಿ ಬಿದ್ದೋಗದ್ನ ನಾವು ತಡಿಬಹುದು, ಕಾಯಿಗಳು ತಡಿಬಹುದು. ನಾವೇ ಕುಯ್ಯುವಾಗ ಸೂಕ್ಷ್ಮ ಮಾಡ್ತೀವಿ, ಈಗ ತೋಟ ಕೊಟ್ರೆಲ್ಲ ಅಷ್ಟು ಸೂಕ್ಷ್ಮ ಮಾಡ್ತಾರೆ, ಬಿಟ್ಟು ಬಿಡ್ತಾರೆ ಗಿಡದಲ್ಲಿ, ಏನ್ ಹೇಳಿದ್ರೆ ಕೇಳಲ್ಲ. ನಾವು ಒಂದು ಕಾಫಿ ಬಿಡ್ತಿತ್ತಿಲ್ಲ, ನಮ್ಮ ಯಜಮಾನರು ಒಂದು ಕಾಫಿ ಬಿಟ್ರೆ ಪುನಃ ಹೋಗಿ ಕರ್ಕೊಂಡು ಕುಯ್ತಿದ್ರು, ಕಾಫಿ ಬಿಟ್ಟಿದ್ದೀವಿ ಅಂತ. ಮೀರಾ ಅವರು, ಅರೇಬಿಕಾ ಕಾಫಿ ಯಾವಾಗ ಕೊಯ್ಲಿ ಬರುತ್ತೆ? ಅರೇಬಿಕಾ ಅಕ್ಟೋಬರ್ ಲಾಸ್ಟ್ ಎಲ್ಲ ಬಂದು ಬಿಡ್ತದೆ ಸರ್. ಅರೇಬಿಕಾ ಒಂದೊಂದು ಹಣ್ಣಾಗಿದೆ, ಅಕ್ಟೋಬರ್ ಕೊನೆಗೆ ನವೆಂಬರ್ ತಿಂಗಳಲ್ಲಿ ಬರುತ್ತೆ, ಬಂದು ಬಿಡ್ತದೆ ಅಕ್ಟೋಬರ್ ಲಾಸ್ಟ್ಗೆಲ್ಲ ಸುಮಾರು ಹಣ್ಣು ಕಾಣ್ತದೆ. ಅದೇ ರೋಬಸ್ಟ್ ಆದ್ರೆ ರೋಬಸ್ ನಾವು ಮೊದ್ಲು ನೀರ ಹಾಕೋದ್ರಿಂದ ನವೆಂಬರ್ 25ರ ಮೇಲೆ ಹಣ್ಣು ಕುಯ್ತಾ ಇದ್ದು, ಮೊದ್ಲು ಎಲ್ಲ ನಾವೇ ಕುಯ್ಯೋದಲ್ಲ, ಹಣ್ಣಾಗ ಆದಾಗೆ ಆದಾಗೆ ಕುಯ್ತಾ ಇದ್ದು ಸರ್. ಈಗ ಈಗ ತೋಟ ಕೊಟ್ಟ ಮೇಲೆ ಅವ್ರು ಹೇಳ್ದಾಗೆಲ್ಲ ಅಂದ್ರೆ ಸಾಧಾರಣವಾಗಿ ಜನವರಿಯಿಂದ ಮಾರ್ಚ್ ವರೆಗೂ ಕೊಯ್ತಾ ಇರ್ತಾರೆ. ಡಿಸೆಂಬರ್ 15-20ಗೆಲ್ಲ ಕುಯ್ಯಕ್ ಶುರು ಮಾಡಿ ಬಿಡ್ತಾರೆ ಹಣ್ಣಾಗಿದ್ರೆ. ಅಂದ್ರೆ ಹಣ್ಣು ಆದಾಗ ಕೊಯ್ಬೇಕಲ್ವಾ, ಒಂದೇ ಸರಿ ಕೊಯ್ಲು ಮಾಡಬಾರ್ದು. ಈಗ ಹಣ್ಣು ಕಾಯಿ ಮಿಕ್ಸ್ ಕುಯ್ದ್ರೆ ತೂಕ ಜಾಸ್ತಿ ಬರ್ತದೆ ಅಂತ ನೋಡ್ಕೊಂಡು ಕುಯ್ತಾರೆ ಸರ್. ಆದ್ರೆ ಹಣ್ಣಾಗಿದ್ ಮಾತ್ರ ಕೊಯ್ಬೇಕಲ್ಲ ನಾವು. ಹಣ್ಣಾಗಿದ್ದು ಮತ್ತೆ ಒಂಥರ ಕುಪ್ಪ ಹಣ್ಣು ಅಂತ ಹೇಳ್ತಾರೆ, ತುಂಬಾ ದೊಡ್ಡದ್ ಗೊತ್ತಾಗ್ತದಲ್ಲ ಸರ್, ಆ ಹಣ್ಣೆಲ್ಲ ಕುಯ್ದು ಬಿಡ್ತಾರೆ ಜೊತೆಲಿ. ನೀವು ಎಲ್ಲ ಚರಿನೇ ಮಾಡ್ತೀರಾ ಜಾಸ್ತಿ? ಸರಿ ಸರ್, ಬೆಳೆ ಮಾಡೋದಿಲ್ಲ, ಅದು ಕೆಲಸ ಜಾಸ್ತಿ, ಇಲ್ಲಿ ಮಿಷಿನ್ ಇಲ್ಲ, ಎಲ್ಲ ಚರಿ. ಬಿಸಿಲಲ್ಲಿ ಒಣಗಿಸಿ ಮಾರಾಟ ಮಾಡ್ತೀರಾ? ಹೌದು ಸರ್. ಕೀಟ ಇಂಥವೇನಾದ್ರೂ ಬರ್ತಾವ ಹುಳುಗಳು? ಕೀಟ ಸ್ವಲ್ಪ ಬೇರೆ ಬರೋದು ಉಂಟು, ನಾವು ಇಷ್ಟವರೆಗೆ ಏನು ಮಾಡಿಲ್ಲ. ಈಗ ರೇಡಿಯೋದಲ್ಲಿ ಕೇಳಿ ಸ್ವಲ್ಪ ಮೆಡಿಸಿನ್ ಮಾಡ್ಬೇಕು ಅಂತ ಹೇಳ್ಕೊಂಡು ಇದ್ದಾರೆ ಇವರು. ಕೇಳ್ತಾ ಇರ್ತೀರ ರೇಡಿಯೋ? ತುಂಬಾ ಕೇಳ್ತೀನಿ ನಾನು, ಬೆಳಿಗ್ಗೆ ಎದ್ದಾಗ ರೆಡಿ ಆಗ್ತೀನಿ. ಮಾದಪ್ಪ ಅವರು ಮಧ್ಯಾಹ್ನ ಸ್ವಲ್ಪ ಆಕಾಶವಾಣಿಲಿ ಬಿಸಿರಂಗ ಕೇಳೇ ಕೇಳ್ತೀವಿ. ಮಾದಪ್ಪ ಅವರು ಕೇಳ್ತಾರ? ಕೇಳ್ತಾರೆ, ಏನಾರು ಇದ್ರೆ ನಾನು ಕರೆದು ಕೂರ್ಸ್ತೀನಿ, ಬನ್ನಿ ಕೇಳಿ ಅಂತ ಹೇಳಿ. ಅದರಿಂದ ಸ್ವಲ್ಪ ವಿಷಯ ಗೊತ್ತಾಗುತ್ತೆ. ಗೊತ್ತಾಗ್ತದೆ, ಹೇಳ್ತೀನಿ ಮತ್ತೆ ಹೀಗೆ ಉಂಟು ಅಂತ, ಬನ್ನಿ ಬನ್ನಿ ಅಂತ ಕರ್ಕೊಂಡು ಬರ್ತೀನಿ ಟಿವಿ ನೋಡೋದ್ರ. ಅಂದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ ಕಾಫಿದು? ಪರವಾಗಿಲ್ಲ ಸರ್, ನಮ್ಮ ಪಕ್ಕದೊಂದು ತೋಟ ಇದೆ ಕಾಣತಂದ ಮನೆಯವರು, ಅವರೆಲ್ಲ 9 ಸಲ ಗೊಬ್ಬರ, ಅವ್ರದೆಲ್ಲ ಭಾರಿ ಚೆನ್ನಾಗುಂಟು ಕಾಫಿ. ಬೇಕಾದ್ರೆ ನೋಡ್ಬೋದು ಸರ್ ಬಂದ್ರೆ, ತೋಟ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮತ್ತೆ ನಿಮ್ಗೆ ಕಾಫಿ ಇಲ್ದಲೆ ಒಳ್ಳೆ ಮೆಣಸು ಕೂಡ ಇದೆ, ಕರಿಮೆಣಸು? ಒಳ್ಳೆ ಮೆಣಸು ಇದೆ ಸರ್. ಒಳ್ಳೆ ಮೆಣಸೆಲ್ಲ ತುಂಬಾ ಇತ್ತು ಗದ್ದೆ ತೋಟದಲ್ಲಿ, ಸ್ವಲ್ಪ ಹೋಗ್ಬಿಡ್ತು, ಈಗ ಬರ್ತಾ ಉಂಟು ಹೋಗ್ತಾ ಉಂಟು, ತುಂಬಾ ಇಲ್ಲ ಅಂತ ಕಳೆದ ವರ್ಷ 2.5 ಕ್ವಿಂಟಲ್ ಕುಯ್ದಿದೀವಿ, ಬಳ್ಳಿಗಳು ಬರ್ತಾ ಇದಾವೆ. ಅಂದ್ರೆ ನಾವೇನು ನೆಲ್ಲಿನ ಮರಕ್ಕೆ ಹಬ್ಸಿರ್ತೀರ ಅಥವಾ ಪಾಲ್ವಾಣ ಮರಗಳಿಗೆ? ಪಾನ್ವಾಳಕ್ಕೆ ಜಾಸ್ತಿ, ಮತ್ತೆ ಕೆಲವು ಹಳೆ ಮರಗಳು ಇದ್ದಾವೆಲ್ಲ ಅದಕ್ಕೆ ಕೆಲವು ಉಂಟು. ಅಂದ್ರೆ ಅದು ಕೂಡ ಚೆನ್ನಾಗಿ ನೋಡ್ಕೋಬೇಕು. ಹೌದೌದು ಸರ್. ಗೊಬ್ಬರ ಯಾವಾಗ ಕೊಡ್ತೀರಾ ಅದಕ್ಕೆ ಕರಿಮೆಣಸಿಗೆ? ಕರಿಮೆಣಸಿಗೆ ಕಾಫಿಗೆ ಹಾಕುವಾಗ ಅದರಲ್ಲೇ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋದು. ಬಳ್ಳಿಗೂ ಕೊಡ್ತೀರಾ? ಏನು ಹಾಕೋದಿಲ್ಲ. ನೀರು ಕೊಡೋದು? ನೀರದೇ ಕಾಫಿಗೆ ಕೊಡುವಾಗಲೇ ಸರ್, ಅದಕ್ಕೆ ಬೇರೆ ಕೊಡೋದಿಲ್ಲ ನಾವು. ಮಳೆಗಾಲದಲ್ಲಿ ಪರವಾಗಿಲ್ಲ, ಎಲ್ಲ ಜೊತೆಲಿ ಅಡಿಕೆ ಕಾಫಿ. ಅಂದ್ರೆ ಮೊದಲಿಗೆ ಅಡಿಕೆ ಬರುತ್ತೆ, ಆಮೇಲೆ ಕಾಫಿ ಕೊಯ್ಲಿ ಬರುತ್ತೆ. ಹೌದು ಸರ್. ಆಮೇಲೆ ಕರಿಮೆಣಸು? ಈಗ 2 ಸಲ ಕುಯ್ಬೇಕು, ಈಗ 1 ಸಲ ನೋಡಿ, ಈಗ ಹಣ್ಣಾಗಿದೆ, ಹಣ್ಣಾಗಿದ್ದು ಜೊತೆಲಿ ಸ್ವಲ್ಪ ಬೆಳ್ದಿದ್ದನ್ನ ಕುಯ್ತಾರೆ, ಮತ್ತೆ ಆಮೇಲೆ ಪುನಃ ಡಿಸೆಂಬರ್ ಅಲ್ಲಿ ಜನವರಿ ಕುಯ್ತಾರೆ. ಒಂದೇ ಸಲ ಕುಯ್ಯೋದು ಲಾಸ್ಟ್ ಬರ್ತದೆ ಅಂತ ನಾವು ಕುಯ್ಯುವಾಗ, ನಾವು ಈಗ ಕಳೆದ್ರಿಂದ ಆ ಕಡೆ ಎಲ್ಲ ಕುಯ್ಯುವಾಗ ನಾವು 2 ಸಲನೇ ಕುಯ್ತಿದ್ದೀವಿ. ಕಡಿತದೆ ಒಳ್ಳೆ ಮೆಣಸು ಎಲ್ಲ ಕಾಫಿ ಕೊಯ್ಲು ಆದ್ಮೇಲೆ ಮಾಡ್ತೀರಾ? ನಾವು ತುಂಬಾ ಟೈಮ್ ಫೆಬ್ರವರಿ ಮಾರ್ಚ್ ವರೆಗೆ ಕುಯ್ತೀವಿ, ಮಾರ್ಚ್ ಅಲ್ಲಿ ಜಾಸ್ತಿ ಶುರು ಮಾಡೋದು ಬೆಳಿಲಿ ಅಂತ. ಚೆನ್ನಾಗೂ ಆಗುತ್ತೆ, ಕುಯ್ದ್ರೆ ಭಾರ ಸಿಕ್ಕೋದಿಲ್ಲ. ಅಂದ್ರೆ ಚೆನ್ನಾಗಿ ಕಾಳು ಗಟ್ಟಿ ಆಗ್ಬೇಕು. ಗಟ್ಟಿ ಆಗ್ಬೇಕು ಸರ್, ಪಕ್ಷಿ ತಿಂದು ಹೋದ್ರು ಹೋಗ್ಲಿ ಅಂತ ಬೆಳಿಬೇಕು ಅಂತ. ಪಕ್ಷಿಗಳು ಇದೆಯಾ? ಪಕ್ಷಿಗಳು ಇಲ್ಲಿ ಸುತ್ತಮುತ್ತ ಪಕ್ಷಿಗಳ ಕಾಡಲ್ಲೇ ಸರ್. ಹೌದೌದೌದು, ತುಂಬಾ ಕಾಡು ಇದೆ ಈ ಕಡೆ, ತೋಟ ಮಾಡದೆ ಕಾಡು ಬಿಟ್ಟು ಇದೆ, ಅದರಿಂದ ಎಲ್ಲಾ ಕಾಡಂದಿ ಆನೆ ಕಾಟ ಜಾಸ್ತಿ. 30-40 ತೆಂಗಿನ ಮರನ ತಿಂದಾಗ್ತದೆ ಆನೆ ನಮ್ಮ ಇಲ್ಲಿ. ಮತ್ತೆ ಅಡಿಕೆ ಮರಗಳನ್ನ ಬೀಳ್ಸುತ್ತಲ್ವಾ ಅದು? ಬೀಳ್ಸದೆ ಸರ್, ಅದಕ್ಕೆ ಹೋಗೋ ದಾರಿ ಏನ್ ಸಿಕ್ತು ಅದನ್ನ ಆ ಕಡೆ ತಲೆ ಹಾಕಿ ಹೋಗ್ತದೆ. ಮತ್ತೆ ಕಾಳುಮೆಣಸಿನ ಬಳ್ಳಿಗಳು ಕೆಲವು ಸರಿ ಹಳದಿಯಾಗಿ ಒಣಗುತ್ತೆ, ಅದು ಸ್ವಲ್ಪ ಕಡಿಮೆ. ನಾವೊಂದು ಮೊದಲು ಗದ್ದೆ ತೋಟದಲ್ಲಿ ಸ್ವಲ್ಪ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಅಂದ್ರೆ ನಿಮ್ಮ ಕಡೆ ಅಂತ ರೋಗದ ಕಾಟ ಏನಿಲ್ಲ? ಅಷ್ಟಿಲ್ಲ, ಹೇಳುವಷ್ಟು ಕಾಣೋದಿಲ್ಲ ಸರ್. ಅಂದ್ರೆ ಇಳುವರಿನೂ ಚೆನ್ನಾಗಿ ಬರುತ್ತೆ? ಇಳುವರಿ ಪರವಾಗಿಲ್ಲ ಸರ್, ಚೆನ್ನಾಗಿತ್ತು, ಚೆನ್ನಾಗಿ ಬರುತ್ತೆ. ನಿಮಗೆ ಕಾಫಿ ಜೊತೆಗೆ ಒಳ್ಳೆ ಬೆಲೆನೂ ಸಿಗುತ್ತೆ ಅದರಿಂದ. ಸಿಗ್ತದೆ. ಅದು ಸುಮಾರು ಈ ಖರ್ಚು ಹೋಲಿಸಿದ್ರೆ ಹೇಗನ್ಸುತ್ತೆ ಈ ಒಳ್ಳೆ ಮೆಣಸು? ಲಾಭನೇ, ಒಳ್ಳೆ ಮೆಣಸು ಅಷ್ಟು ದೊಡ್ಡ ಕೆಲಸ ಏನಿಲ್ಲಲ್ಲ, ನಾವೇ ಕುಯ್ದ್ರು ಲಾಭನೇ. ಆಳು ಕಾಳಲ್ಲಿ ಸ್ವಲ್ಪ ನಷ್ಟ ಬರ್ತದೆ ಅಂತ ಕುಯ್ಯಕ್ಕೆ ನಾವು ಇಷ್ಟವರೆಗೆ ಹುಟ್ಟಿಲ್ಲ, ನಾವೇ ಕುಯ್ದಿದ್ದು. ಅಂದ್ರೆ ಬಹಳ ಎತ್ತರನೂ ಹೋಗ್ತವಲ್ವ ಅವು? ಹೌದು. ಹೇಗ್ ಮಾಡ್ತೀರಾ ಅದು ಕೊಯ್ಲು? ಕೆಲವು ಮರಗಳಿಗೆ ಡಬ್ಬಲ್ ಏನ್ ಕಟ್ಟೋದು ಉಂಟು, ತುಂಬಾ ದೊಡ್ಡ ಮರಗಳಿಲ್ಲ, ಮೀಡಿಯಮ್ ಇರೋದು ನಮ್ದು, ಮದುವೆಲ್ಲ ಇತ್ತು, ಈಗ ಅಷ್ಟು ದೊಡ್ಡ ಮರಗಳಿಲ್ಲ. ಏನಂದ್ರೆ ಬೇರೆಗೆ ತೊಂದರೆ ಆಗದಂಗ್ ನೋಡ್ಕೋಬೇಕು ಕಾಳುಮೆಣಸು. ಹೌದು ಹೌದು ಸರ್, ಬೇರೆ ಗಾಯ ಆಗ್ಬಾರ್ದು ಅಂತಾರೆ. ಅದಕ್ಕೆ ಎಲ್ಲ ತೋಟದಲ್ಲಿ ಕೆಲಸದವರಿಗೆ ಕೊಡೋದಿಲ್ಲ ಅವರು, ಅವ್ರಿಗೆ ಗೊತ್ತಾಗೋದಿಲ್ಲ, ತೋಟದಲ್ಲಿ ಮಿಷಿನ್ ಹೊಡಿತಾರೆ, ಬಳ್ಳಿನ ಬೇರೆಲ್ಲ ಕಟ್ ಮಾಡಿ ಬಿಡ್ತಾರೆ. ಹೌದೌದೌದು, ಅದಕ್ಕೆ ಅವರೇ ಮಾಡೋದು. ನಿಮ್ಮನೆಯವರೇ ಮಾಡ್ತಾರೆ? ಮನೆಯವರೇ ಮಾಡೋದು. ನಾವೇ ಮಾಡಬಹುದು. ಹೌದೌದೌದು. ಆದ್ರೂ ಬಹಳ ಆಸಕ್ತಿಯಿಂದ ಮಾಡ್ತೀರಾ? ತುಂಬಾ ಆಸಕ್ತಿ ಅವರಿಗೆ ತೋಟ ಅಂತ ಹೇಳಿದ್ರೆ ತುಂಬಾ ಆಸಕ್ತಿ. ನಿಮ್ಗೂ ಒಳ್ಳೆ ಆಸಕ್ತಿ ಇದೆ ಮೀರಾ ಅವ್ರೆ. ನಿಮ್ಮ ಮಕ್ಕಳು ಯಾರಾದ್ರೂ ಸಹಾಯ ಮಾಡ್ತಾರಾ? ಒಬ್ಬ ಇಲ್ಲೇ ಬಿಳಿಗುಂದ ಪಂಚಾಯತ್ ಇಲ್ಲೇ ಇದ್ದಾರೆ. ಅವರು ಸ್ವಲ್ಪ ದೂರನೇ ಮಾಡ್ತಾರೆ, ರಜೆ ಇರ್ಬೋದಾ? ಎಷ್ಟು ಉಂಟು. ಒಬ್ಬ ಬೆಂಗಳೂರಲ್ಲಿ ಇದ್ದಾನೆ, ಕೇಳ್ಕೊಂಡು ಇರ್ತಾನೆ. ಅವನಿಗೆ ತೋಟದಲ್ಲಿ ಹಣ್ಣು ಮರ ನಡೋದು ಜಾಸ್ತಿ. ತಂದೆ ಜೊತೆಗೆ ಹೇಳ್ತಾನೆ, ಅದು ತಂದು ನಡಿ ಇದು ತಂದು ನಡಿ ಕೇಳ್ಕೊಂಡು. ಹಣ್ಣಿನ ಮರಗಳು ಹಾಕೊಂಡಿದ್ದೀರಾ ತೋಟದಲ್ಲಿ? ಹಣ್ಣು ಎಲ್ಲ ಮರಗಳು ಇದ್ದಾವೆ ನಮ್ಮಲ್ಲಿ. ಕೊಪ್ಪ ಮರನು ಇತ್ತು, ಕಳೆದ ವರ್ಷದವರೆಗೆ ಇತ್ತು. ಎಲ್ಲಾ ತರದ ಹಣ್ಣುಗಳಿದ್ದವೆ. ಜಾಯಿಕಾಯಿ ಮರ ಒಂದಿದೆ. ಕೋಕೋ ಅಂದ್ರೆ ಏನು ಇದಕ್ಕೆ ಹಾಕೊಂಡಿದ್ರ? ಅದು ಅಡಿಕೆ ತೋಟದಲ್ಲಿ ಇಲ್ಲ, ಅದು ತೋಟದ ಮಧ್ಯದಲ್ಲಿ ಒಂದೆರಡು ಇದೆ. ಅದು ಹೋಗ್ಬಿಡ್ತು ಕಳೆದ ವರ್ಷ. ಏನ್ ಕೆರೆ ಸ್ವಲ್ಪ ರಿಪೇರಿ ಮಾಡೋದಂತ ಬರುವಾಗ ಅದು ಜೇಸಿಟಿ ಬಂತು, ಸ್ವಲ್ಪ ಹಾಳಾಗ್ಬಿಡ್ತು. ಒಟ್ಟಾರೆ ಕೃಷಿ ಹೇಗನ್ಸುತ್ತೆ ಮೀರಾ ಅವರು? ಕೃಷಿ ಲಾಭದಾಯಕ ಮಾಡಿದ್ರೆ ಮಾಡಿದ್ರೆ ಅಷ್ಟೇನು ಬರೋದಿಲ್ಲ. ಕೆಲಸಗಾರರ ಸಮಸ್ಯೆ ಇದೆ ಸ್ವಲ್ಪ. ಕೆಲಸಗಾರ ಸಮಸ್ಯೆದಿಂದ ಈಗ ತೋಟ ಕೊಡಲು ಆಗಿದ್ವಿ. ನಮ್ಗೆ ಸುತ್ತಮುತ್ತ ಜನ ಕಡಿಮೆ ಕೆಲಸಕ್ಕೆ. ಕಾಫಿ ಒಣಗಿಸೋದು ಇದಕ್ಕೆಲ್ಲ ಏನಾದ್ರೂ ಕಣ ಇದೆಲ್ಲ ಮಾಡ್ಕೊಂಡಿದ್ದೀರಾ? ಕಣ ಇದೆ, ಮನೆ ಮುಂದೆ ಇದೆ ಕಣ. ಮತ್ತೆ ಬೇರೆ ಇಲಾಖೆಯಿಂದ ಏನಾದ್ರೂ ಸಹಾಯ ಸಿಕ್ಕಿದ್ಯಾ ನಿಮ್ಗೆ? ಇಲಾಖೆಯಿಂದ ಸಹಾಯ ಅಂತಂದ್ರೆ ಇದು ಪಂಪ್ ಸೆಟ್ ಒಂದು ತಗೊಂಡಿದೀವಿ, ಮತ್ತೆ ನಾವೇನು ಮಾಡಿಸ್ಕೊಂಡಿಲ್ಲ ಸರ್. ಯಾವ್ದ್ರಿಂದ? ಕಾಫಿ ಬೋರ್ಡ್ ಇಂದ ತಗೊಂಡಿದ್ದೀರಾ? ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಕೃಷಿ ಇಲಾಖೆಯಿಂದ ಅಂದ್ರೆ ಡೀಸೆಲ್ ಪಂಪ್ ಸೆಟ್ ಅಂತೀವಲ್ಲ ಅದ? ಹೌದು ಹೌದು ಸರ್. ಅಂದ್ರೆ ಈಗ ನಿಮ್ಮ ಕೆರೆಯಿಂದ ನೀರ್ ಹತ್ಬಹುದು? ಹೌದೌದು. ಅದು ನಿಮ್ಮ ದೊಡ್ಡ ಮೋಟರ್ ಇತ್ತು, ಅದನ್ನ ಎತ್ಕೊಂಡು ಹೋಗುದು ಬರೋದು ಜನ ಸಿಕ್ಕಿದ್ರು ಕಷ್ಟ ಅಂತ ಅದಕ್ಕೆ ಚಿಕ್ಕದು ಮಾಡ್ಕೊಂಡಿದ್ದು. ಸರಿ, ಅದನ್ನ ಎತ್ಕೊಂಡು ಹೋಗಿ ನೀವು ನೀರ್ನ ಕೊಡಬಹುದು ಕಾಫಿಗೆಲ್ಲ. ಹೌದು ಸರ್, ಅದೊಂದು ನಿಮ್ಗೆ ಅನುಕೂಲನೆ. ಹೌದೌದು. ಈಗ ಬೋರ್ಡ ಮಿಶ್ರಣ ಎಲ್ಲ ಸಿಂಪಡಣೆ ಮಾಡ್ಬೇಕು ಇದೆಲ್ಲ ವಿಚಾರ ಹೇಗ್ ತಿಳ್ಕೊಂಡ್ರಿ ಮೀರಾ ಅವರು? ಅದೆಲ್ಲ ಅವ್ರಿಗೆ ಗೊತ್ತುಂಟು. ಮನೆಯವರಿಗೆ ಗೊತ್ತಾರೆ? ಮಾದಾಪುರ ನೋಡಕ್ಕೆ ನಾವು ಹೋಗೋದಿಲ್ಲ, ಅವರೇ ಮಾಡ್ತಾರೆ. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ? ಕೊಟ್ಟಿದೆ ಕೊಟ್ಟಿದೆ ಸರ್. ಒಳ್ಳೆ ಲಾಭನೂ ತಂದು ಕೊಡ್ತಾ ಇದೆ. ತಂದು ಕೊಡ್ತಾ ಇದೆ ಸರ್. ಅಂದ್ರೆ ಏನ್ ಮಾಡೋದು, ನಮ್ಗೆ ತಿನ್ನಕ್ ಸಿಕ್ಕೋದಿಲ್ಲ, ಬಾವಲಿ ಬಕ್ಸಿ ಎಲ್ಲ ಖಾಲಿ ಮಾಡಿಬಿಡ್ತದೆ. ಕಿತ್ಲೆ ಎಲ್ಲ ಏನಾದ್ರೂ ಹಾಕೊಂಡಿದ್ರೆ? ಕಿತ್ಲೆ ಹಣ್ಣು ಉಂಟು, ಇಲ್ಲ ಅಂತ ಅದಕ್ಕೂ ಈಗ ಈ ಮರಕ್ಕೆ ಒಂದು ಯಾವ್ದೋ ಒಂದು ಕಾಯಿಲೆ ಬರ್ತದೆ ಎಲ್ಲ ಬಂದುಂಟು. ಎಲ್ಲ ಉಂಟು, ತಿನ್ನಕ್ಕೆ ಬೇಕಾಗುವಂತದ್ದು ಎಲ್ಲ ಇದೆ. ಪಣಪುಳಿ ಮರ ಉಂಟು ಮನೆ ಬಾಗಿಲಲ್ಲಿ, ಎಲ್ಲ ಇದೆ. ತೋಟದಲ್ಲಿ ಒಂದು ಉಂಟು ಒಂದು ಇಲ್ಲ ಅಂತಿಲ್ಲ, ಎಲ್ಲ ಇದೆ. ಎರೆಗೊಬ್ಬರ ಒಂದು ಮಾಡ್ಕೋಬೇಕು ಅಂತೀರಿ? ಎರೆಗೊಬ್ಬರ ತೊಟ್ಟಿ ಮಾಡ್ತಿದೀವಿ, ಸ್ವಲ್ಪ ಮಾಡಿದ್ದು ಎರಡು ವರ್ಷ ಮಾಡಿದ್ದು. ದನಗಳು ಬೇಕಲ್ಲ ಸರ್, ಅದಕ್ಕೆ ಸ್ವಲ್ಪ ಆದ್ರೆ ಸಗಣಿ ಗೊಬ್ಬರ ಒಂದು ವರ್ಷ ಹೊರಗಡೆ ಎಲ್ಲ ತಂದು ಮಾಡಿದೀವಿ. ಸಗಣಿ ಗೊಬ್ಬರ ಮತ್ತು ಕಾಡು ಕಸ ತುಂಬಿಸಿ ಗೊಬ್ಬರ ಮಾಡ್ಕೊಂಡು, ಅದೇ ಕಾಡು ಕಸ ಎಲ್ಲ ತುಂಬಿಸಿ ಅದು ಸ್ವಲ್ಪ ಕಳಿಬೇಕು, ಅರ್ಧ ಬರ್ಧ ಕಳೆದ ಮೇಲೆ ಹುಳುಗಳು ಬಿಡ್ಬೇಕು. ಸ್ವಲ್ಪ ಮಣ್ಣು ಹಾಕಿ ಮಾಡ್ತಾ ಇದೀವಿ. ಏನಿಲ್ಲದ ನಮ್ಮ ಹೂವಿನ ಗಿಡ ತರಕಾರಿ ಗಿಡ ಆಗ್ತದಲ್ಲ ಸರ್. ಹೌದೌದೌದೌದು. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ? ಕೊಟ್ಟಿದೆ ಸರ್. ನಿಮ್ಮ ಮನೆಯವರು ಕೂಡ ಆಸಕ್ತಿಯಿಂದ ಪಾಲ್ಗೊಳ್ತಾ ಇದ್ದಾರೆ, ನಿಮ್ಮ ಮನೆಯವರಿಗೆ ಒಳ್ಳೆ ಬೆಂಬಲ ಕೊಡ್ತಾ ಇದ್ದೀರಾ ನೀವು? ಹೌದು ಸರ್. ಆತ್ಮೀಯ ರೈತ ಬಾಂಧವರೇ, ತಾವು ಮೀರಾ ಮಾದಪ್ಪ ಅವರ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಅವರಿಂದ ಕೇಳಿ ತಿಳ್ಕೋಬೇಕು ಅಂದರೆ ಅವರ ದೂರವಾಣಿ ಸಂಖ್ಯೆ 9481076720. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಕೇಳಿ, 9481076720. ತುಂಬ ಸಂತೋಷ ಮೀರಾ ಮಾದಪ್ಪ ಅವರೇ, ತಾವು ಇದುವರೆಗೂ ನಮ್ಮ ಜೊತೆಯಲ್ಲಿ ನಿಮ್ಮ ಕೃಷಿ ಅನುಭವಗಳನ್ನು ಸವಿಸ್ತಾರವಾಗಿ ಹಂಚಿಕೊಂಡಿದ್ದೀರಾ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಬಿಳುಗುಂದ ಹೊಸಕೋಟೆಯ ಕೃಷಿಕ ಮಹಿಳೆ ಮೀರಾ ಮಾದಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ. ಇತ್ತೀಚೆಗೆ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಈ ಬಸವನ ಹುಳುಗಳ ಕಾಟ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಬಸವನ ಹುಳುಗಳು ಮೃದ್ವಂಗಿ ಜಾತಿಗೆ ಸೇರಿದಂಥ ಜೀವಿಗಳು.

ಮಾರುಕಟ್ಟೆ ಧರಣಿ, ಕಾಫಿ ಮಂಡಳಿ ಕ್ರೋಢೀಕರಿಸುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 16,800 ರೂಪಾಯಿಯಿಂದ 16,900 ರೂಪಾಯಿ, ಅರಬಿಕಾ ಚೆರಿ 11,000ರಿಂದ 11,200 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 17,800 ರೂಪಾಯಿಯಿಂದ 18,000 ರೂಪಾಯಿ, ರೋಬಸ್ಟಾ ಚೆರಿ 10,100 ರೂಪಾಯಿಯಿಂದ 10,350 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ, ಸುದ್ದಿ ಜೊಂಬೆ. ಪ್ರಾಯೋಜಕರು ಚೇರಂಬಾಣೆ ಕೊಳಗದಾಳು ಗ್ರಾಮದ ಅಣ್ಣಚಿರ ಸುಜ್ಯೋತಿ ಬಸಪ್ಪ, ಮಕ್ಕಳು ಪ್ರಸನ್ನ ಜಯರಾಮ, ಸೊಸೆಯಂದಿರು ಲತೇಶ್ವರಿ ಶೀಲಾ ಮತ್ತು ಮೊಮ್ಮಕ್ಕಳು. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಸರ್ಕಾರ ಸಮಾಜದಲ್ಲಿ ಹೆಣ್ಣು ಮಕ್ಕ ಮುಂದೆ ಬಾಕೆ ಅಂದರೆ ಅವರ ಏಳಿಗೆಗೆ ಗೃಹಲಕ್ಷ್ಮಿ ಸೇರಿದಂಗೆ ಬ್ಯಾರೆ ಬ್ಯಾರೆ ಯೋಜನೆಗಳನ್ನ ಬಳಸಿಕೊಂಡು ಅಭಿವೃದ್ಧಿಯತ್ತ ಮುಂದೆ ಬರುವ ಹಂಗೆ ಆಕೂತ ವಿಧಾನ ಪರಿಷತ್ ಮಾಜಿ ಸದಸ್ಯರು ಶಾಂತಿಯಂಡ ವೀಣಾ ಅಚ್ಚಯ್ಯ ಅವು ಇಂದು ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಕಡೆನ ಸಹಕಾರಳಿ ಪ್ಯಾಟೆನ ದಸರಾ ಸಮಿತಿ ಕಡೆಯಿಂದ ಇಂದು ನಡೆದ ಗಾಂಧಿ ಮೈದಾನದ ಮಹಿಳಾ ದಸರಾ ಕಾರ್ಬಾರ್ಲಿ ಅವು ಕೂಡಿಯಾಡಿ ಮಾತಾಡ್ದು ಮಹಿಳಾ ದಸರಾ ಮಹಿಳೆಯರ ಪ್ರತಿಭೆ ಅನಾವರಣಕ್ಕೆ ಒಳ್ಳೆ ವೇದಿಕೆ ಆಗುಟ್ಟು ಈ ಬಗೆಯಲ್ಲಿ ಅವಕಾಶದ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಸಮಾಜದಲ್ಲಿ ಹೆಣ್ಣು ಮಕ್ಕ ಒಳ್ಳೆ ಸ್ಥಾನ ಪಡೆಯುವಂತಾಕುತ್ತ ಅವು ಕಿವಿಮಾತು ಕೊಟ್ಟೋ. ಈ ಕಾರ್ಬರ್ಲಿ ಮಹಿಳಾ ದಸರಕ್ಕೆ ದಿವ್ಯಾ ಮಂತರ್ಗೌಡ ಅವು ಚಾಲನೆ ಕೊಟ್ಟೋ. ಈ ಕಾರ್ಬರ್ಲಿ ನಗರಸಭೆ ಸದಸ್ಯರು ಅನಿತಾ ಪೂವಯ್ಯ ಸೇರಿದಂಗೆ ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆನ ಸಿಬ್ಬಂದಿಗ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡಿದ್ದೋ. ಇದೇ ತಿಂಗ ಅಕ್ಟೋಬರ್ 17ಕ್ಕೆ ವಾಲ್ಮೀಕಿ ಜಯಂತಿನ ಅರ್ಥಪೂರ್ಣ ಆಗಿ ಆಚರಣೆ ಮಾಡ್ಕೊಂಬಕ್ಕೆ ಜಿಲ್ಲಾಧಿಕಾರಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಪೂರ್ವಭಾವಿ ಸಭೆಯಲ್ಲಿ ನಿರ್ಧರಿಸಲಾಯಿತು. ಪ್ಯಾಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲಿ ನಡೆದ ಸಭೆನ ಶುರುಳಿ ಮಾತಾಡಿದ ವಾಲ್ಮೀಕಿ ಸಮಾಜದ ಮುಖ್ಯಸ್ಥರಾದ ಅಶೋಕ್ ಅವು ಕಳೆದ ವರ್ಷದ ಹಂಗೆ ಈ ಬಾರಿನೂ ಭಾರಿ ಅಚ್ಚುಕಟ್ಟಾಗಿ ಆಚರಿಸುವ ಹಂಗೆ ಅವು ಕೇಳಿಕೊಂಡೋ. ಈ ಸಮಯದಲ್ಲಿ ಮಾತಾಡಿದ ಜಿಲ್ಲಾಧಿಕಾರಿಗ ವೆಂಕಟರಾಜ ಅವು ಸಮಾಜ ಅಂತರ್ಜಾಲ ಯುಗಲಿ ಬದುಕುತ್ತಿದ್ದು ವಿದ್ಯಾರ್ಥಿಗಳ ಪ್ರತಿಭೆಗೆ ಅವಕಾಶ ಅವಶ್ಯತ ಅವು ಮಾತಾಡ್ದು. ಈ ಕಾರ್ಬರ್ಲಿ ಎಲ್ಲಾ ಅಧಿಕಾರಿ ವರ್ಗದವು ಕೂಡಿಯಾಡಿದ್ದು ಕೊಡಗಿನ ದೇವರ ಕಾಡುಗ ಅತಿಕ್ರಮಣ ಆಗ್ತಿದ್ದು ಜಿಲ್ಲೆನ ಶಾಸಕರಂಗೆ ಸರ್ಕಾರ ಈ ಬಗೆಯಲ್ಲಿ ಬ್ಯಾಗನೆ ಗಮನ ಹರಿಸುವಂತಾಕೂತ ಅಮ್ಮತಿ ರೈತ ಸಂಘದ ಕಾನೂನು ಸಲಹೆಗಾರ ಬಿದ್ದಂಡ ಸುಬ್ಬಯ್ಯ ಅವು ಸರ್ಕಾರನ ಒತ್ತಾಯ ಮಾಡಿಯೋಳು. ಶಿವಮೊಗ್ಗ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕೃಷಿ ಅಂಗೆ ಕೃಷಿಗೆ ಸಂಬಂಧಪಟ್ಟ ಅಭಿವೃದ್ಧಿ ಇಲಾಖೆನ ಕೂಡುಕೂಟಂದ ಕೃಷಿ ತೋಟಗಾರಿಕಾ ಮೇಳ ಅಕ್ಟೋಬರ್ 18-21 ಮುಟ್ಟ ಹೊತ್ತಾರೆ 9 ಗಂಟೆಯಿಂದ ಹಿಂಬುತ್ತು 6 ಗಂಟೆಗೆ ಮುಟ್ಟ ಶಿವಮೊಗ್ಗದ ನವಿಲೆ ಕೃಷಿ ಮಹಾವಿದ್ಯಾಲಯದಲ್ಲಿ ನಡೆದಿದೆ. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ಅಕ್ಟೋಬರ್ 9 ಅಂದರೆ ನಾಳೆ ಹೊತ್ತಾರೆ 11 ಗಂಟೆ ಮಧ್ಯಾಹ್ನ 1 ಗಂಟೆಗೆ ಮುಟ್ಟ ಪೊನ್ನಂಪೇಟೆ ತಹಶೀಲ್ದಾರ್ ಕಚೇರಿ ಸಭಾಬಾಡಿಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಲಿ ದೂರು ಅರ್ಜಿ ಅಂಚುವೆ ತುಂಬಿಸಿದ ಅರ್ಜಿ ಮತ್ತೆ ಅಫಿಡವಿಟ್ ಮಾಡಿದ ಅರ್ಜಿನ ಅವು ತಕಂಡವೆ ಸರ್ಕಾರಿ ಕಚೇರಿಲಿ ಸತಾಯಿಸುದು ಕೆಲಸ ತಡ ಮಾಡುದು ದುಡ್ಡು ಕೇಳುದು ಬೇರೆ ಬೇರೆ ತೊಂದರೆ ತಾಪತ್ರೆಗಳಿದ್ದರೆ ಸಾರ್ವಜನಿಕರು ಸರ್ಕಾರಿ ನೌಕರರ ವಿರುದ್ದ ದೂರು ಅರ್ಜಿನ ನೀಡಕ್ಕೆ ಸಾರ್ವಜನಿಕರು ಈ ಸದುಪಯೋಗ ಪಡ್ಕೊಳ್ಳುವಂಗೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ಕೇಳಿಕೊಂಡೋಳು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕಡೆಯಿಂದ ಡಿಸೆಂಬರ್ 14 ಕೊಡಗು ಜಿಲ್ಲೆನ ಬೇರೆ ಬೇರೆ ಎಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ನಡೆದಿದೆ. ಮಡಿಕೇರಿ ದಸರಾ ಅಂಗಾಗಿ ಸಾಂಸ್ಕೃತಿಕ ಸಮಿತಿ ಇವರ ಕಡೆಯಿಂದ ನಾಳೆ ಹಿಂಬುತ್ತು 6 ಗಂಟೆಗೆ ಬೇರೆ ಬೇರೆ ನೃತ್ಯ ವೈಭವ ನಡೆದಿದೆ. ರಾಷ್ಟೀಯ ಖ್ಯಾತಿಯ ಕೋಟೆರ ಯಾಮಿನಿ ಮುತ್ತಣ್ಣ ಮತ್ತೆ ಶಿಷ್ಯ ಇವರ ಕಡೆಯಿಂದ ದೇವಿ ಮಾರ್ಗಂ ನೃತ್ಯ ರೂಪಕ ವಿಂಗ್ಸ್ ಆಫ್ ಫ್ಯಾಷನ್ ತಂಡದ ನೃತ್ಯ ಸೌರಭ ರಸಮಂಜರಿ ಮಂಗಳೂರು ತಂಡದ ಕಡಲ ನೃತ್ಯ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದೆ. ಮಡಿಕೇರಿ 66/11 kV ವಿದ್ಯುತ್ ಉಪಕೇಂದ್ರದಿಂದ ಹೊರಹೋವ ಭಾಗಮಂಡಲ ಫೀಡರ್ನ ವಿದ್ಯುತ್ ಕೇಂದ್ರದಲ್ಲಿ ರಿಪೇರಿ ಕೆಲಸ ಇರದರಿಂದ ನಾಳೆ ಹೊತ್ತಾರೆ 9 ಗಂಟೆಯಿಂದ ಹಿಂಬತ್ತು 5 ಗಂಟೆಗೆ ಮುಟ್ಟ ತಾಲತ್ಮನೆ ಬೆಟ್ಟಗೇರಿ ಚೀರಂಬಾನೆ ಅಪ್ಪಂಗಳ ಕೋಪಟ್ಟಿ ಚಿಟ್ಟಿಮಾನಿ ಭಾಗಮಂಡಲ ತಲಕಾವೇರಿ ಚೇರಂಗಾಲ ಕೋರಂಗಾಲ ಸುತ್ತಮುತ್ತ ವಿದ್ಯುತ್ ಇರದಳೆ. ಸಾರ್ವಜನಿಕರು ಸಹಕರಿಸುವಂಗೆ ಸಿಸ್ಕ್ ಇಂಜಿನಿಯರ್ ಅವು ಕೇಳಿಕೊಂಡಳು. ಪ್ಯಾಟಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಹಿಂದಿ ವಿಭಾಗದ ಮುಖ್ಯಸ್ಥರು ಪ್ರೊಫೆಸರ್ ಡಾಕ್ಟರ್ ಶ್ರೀಧರ್ ಹೆಗ್ಗಡೆ ಅವಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಿಂದಿ ಅನುವಾದ ಪುರಸ್ಕಾರ ಲಭಿಸಿತು. ರಾಜ್ಯ ಮಟ್ಟದ ಈ ಪುರಸ್ಕಾರನ ಬೆಂಗಳೂರು ವಿಶ್ವವಿದ್ಯಾಲಯದ ಹಿಂದಿ ವಿಭಾಗ ನೀಡಿ ಗೌರವಿಸಿತು. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಚೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಚೇರಂಬಾಣೆ ಕೊಳಗದಾಳು ಗ್ರಾಮದ ಅಣ್ಣಚ್ಚಿರ ಸುಜ್ಯೋತಿ ಬಸಪ್ಪ, ಮಕ್ಕಳು ಪ್ರಸನ್ನ ಜಯರಾಮ, ಸೊಸೆಯಂದಿರು ಲತೇಶ್ವರಿ ಶೀಲಾ ಮತ್ತು ಮೊಮ್ಮಕ್ಕಳು. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಸೆಪ್ಟೆಂಬರ್ 24 ಮಂಗಳವಾರ ದಿವಸ ನಿಧನರಾದ ಕಲ್ಲುಮುಟ್ಲು ಗಣೇಶ್ ಅವರ ಹೆಣ್ಣು ಪುಷ್ಪಾ ಇವರ ತಿಥಿ ಕರ್ಮಾಂತರನ 9 ಬುಧವಾರ ದಿನ 11:00 ಕಾಂತೂರು ಗ್ರಾಮದ ಕಲ್ಲುಮುಟ್ಲು ಗಣೇಶ್ ಅವರ ಮನೆಯಲ್ಲಿ ನಡೆಸಿಕೆ ತೀರ್ಮಾನಿಸಳು. ಕಾಗದ ಸಿಗದೇ ಇದ್ದವು, ಇದನ್ನೇ ಆಹ್ವಾನ ತಿಳಿ ಜ್ಞಾನ ಮಾಡ್ಕೊಂಡು ಬರಕೂತ ಕೇಳಿಕೊಳ್ತಾಳು. ಮೃತರ ಗಂಡ ಕಲ್ಲುಮುಟ್ಲು ಗಣೇಶ್ ಮತ್ತೆ ಮಂಗಂದ್ರು. ತ್ರಿನೇತ್ರ ವಾಹನ ಮಾಲೀಕರ ಹಾಗೂ ಚಾಲಕರ ಸಂಘ ಮೂರ್ನಾಡು ಇವರ ವತಿಯಿಂದ 31 ಅದ್ದೂರಿ ಆಯುಧ ಪೂಜಾ ಸಮಾರಂಭವು ಇದೇ 11 ಶುಕ್ರವಾರ ನಡೆಯಲಿದ್ದು, ಅಂದು ಅಪರಾಹ್ನ 2 ವಾಹನ ಪೂಜೆ, 3 ರಸಿಕ ಆರ್ಟ್ಸ್ ಬೊಂಬೆ ಬಳಗ ಬಿಟ್ಲ ಇವರ ವಾದ್ಯಗೋಷ್ಠಿಯೊಂದಿಗೆ ಅಲಂಕೃತ ವಾಹನಗಳ ಮೆರವಣಿಗೆ, ಸಂಜೆ 6 ಪಾಂಡಾಣೆ ಮೈದಾನದಲ್ಲಿ ಸಭಾ ಕಾರ್ಯಕ್ರಮ, ಬಹುಮಾನ ವಿತರಣೆ, ರಾತ್ರಿ 8 ಭದ್ರಾವತಿ ಬ್ರದರ್ಸ್ ಆರ್ಕೆಸ್ಟ್ರಾ ಮತ್ತು ಇವೆಂಟ್ಸ್ ನಡೆಯಲಿದೆ. ರಾತ್ರಿ ಊಟದ ವ್ಯವಸ್ಥೆ ಇದೆ. ನಾಡಿನ ಸರ್ವರು ಪಾಲ್ಗೊಳ್ಳುವಂತೆ ಮೂರ್ನಾಡು ತ್ರಿನೇತ್ರ ವಾಹನ ಮಾಲೀಕರ ಹಾಗೂ ಚಾಲಕರ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಹಾಗೂ ಸರ್ವ ಸದಸ್ಯರು ಕೋರಿದ್ದಾರೆ. ಇದೀಗ ಹೋಲ್ಸೇಲ್ ರೇಟ್ನಲ್ಲಿ ಎಲ್ಲಾ ರೀತಿಯ ಫರ್ನಿಚರ್ಗಳು ಮಡಿಕೇರಿಯ ನಾಸ್ ಫರ್ನಿಚರ್ ನಲ್ಲಿ. ಎಲ್ಲಾ ಕಂಪನಿಯ ಮ್ಯಾಟ್ರೆಸ್ 10-50% ವರೆಗೆ ಡಿಸ್ಕೌಂಟ್, ನಿಮ್ಮ ಮನೆಗೆ ಉಚಿತ ಡೆಲಿವರಿ. ಆಕರ್ಷಕ ಕಡಿಮೆ ರೇಟ್ನಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ನಾಸ್ ಫರ್ನಿಚರ್, ಕಾಲೇಜ್ ರೋಡ್, ಮಡಿಕೇರಿ. ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯ ಕೋರುತ್ತಿದ್ದಾರೆ ಮಾವಳ್ಳಿ ಬಿರಿಯಾನಿ ಮಡಿಕೇರಿ. ನಮ್ಮಲ್ಲಿ ವಿಶೇಷವಾಗಿ ಸಾಂಪ್ರದಾಯಿಕ ರೀತಿಯಲ್ಲಿ ಸೌದೆ ಒಲೆಯಲ್ಲಿ ತಯಾರಿಸಿದ ಮಟನ್ ಚಿಕನ್ ಬಿರಿಯಾನಿ ಮತ್ತು ಇತರೆ ನಾನ್ ವೆಜ್ ತಿನಿಸುಗಳು ಲಭ್ಯ. ವಿಶೇಷವಾಗಿ ತಟ್ಟೆ ಇಡ್ಲಿ, ಲೆಗ್ ಸೂಪ್ ಕೂಡ ದೊರೆಯುತ್ತದೆ. ಎಲ್ಲಾ ರೀತಿಯ ಸಮಾರಂಭಗಳಿಗೆ ಕೇಟರಿಂಗ್ ವ್ಯವಸ್ಥೆಯೂ ಇದೆ. ಹಿಂದೆ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಬನ್ನಿ ಮಾವಳ್ಳಿ ಬಿರಿಯಾನಿ, ಬಾಳೆಲೆ ಊಟದ ಎಸಿ ರೆಸ್ಟೋರೆಂಟ್, ಕೂರ್ಗ್ ಸೆಂಟರ್, ಹಳೆಯ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಸಮೀಪ ಮಡಿಕೇರಿ. ಕಾಲ್ 9677999. ನಾಲನಾಡ್ ಹಾಕಿ ಕ್ಲಬ್ ಬಲ್ಲಮಹೊಟ್ಟಿ ಇಂಡ ಅದನಿಲ್ ಬಲ್ಲಮಹೊಟ್ಟಿ ನೇತಾಜಿ ಹೈಸ್ಕೂಲ್ ಕಳಿಪರಂಬುಲ್ ಇದೇ ಅಕ್ಟೋಬರ್ 20 ನವೆಂಬರ್ ದಂಡಗೆತ್ತರೆ ನಾಲ್ನಾಡ್ ಹಾಕಿ ಕಳಿ ಪಿಂಜ ಪೊಮ್ಮಕ್ಕ ಕೇರುಬಲಿ ಪೈಪೋಟಿ ನಡ್ಪ. ಅವರ ವಿವರಕ್ಕೆ ಅಧ್ಯಕ್ಷ ಕರವಂಡ ಸುರೇಶ್ 9480251850, ಕಾರ್ಯದರ್ಶಿ ಚಂಗಿಟ್ಟಿರ ಸೋಮಣ್ಣ 9901629090. ಈ ನಂಬರ್ನ ಸಂಪರ್ಕಿಸಿಡೋಣಕ್ಕೆ ಸಂಚಾಲಕ ಮನುಮುತ್ತ ಪೈಂಗ ಕಟ್ಟಂಡಿತ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ಪೊನ್ನಂಪೇಟೆಯಲ್ಲಿ ಆರಂಭಗೊಂಡಿದೆ ಸಾಯಿ ಪೆಟ್ ಸ್ಟೇಷನ್. ವಿದೇಶಿ ತಳಿಯ ಸಾಕುಪ್ರಾಣಿ ಪಕ್ಷಿಗಳೊಂದಿಗೆ ಆಟವಾಡುತ್ತಾ ಕಾಲ ಕಳೆಯಲು ಉತ್ತಮ ಅವಕಾಶ. ಬೆಳಿಗ್ಗೆ 11 ಸಂಜೆ 7 ಭೇಟಿ ನೀಡಿ ಸಾಯಿ ಪೆಟ್ ಸ್ಟೇಷನ್ ಪೊನ್ನಂಪೇಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯಂಡುಳ ಕರವಂಡ ಸೀಮಾ ಗಣಪತಿ. ಮುಖ್ಯಪಟ್ಟ ಸುದ್ದಿ. ಪೊಮ್ಮಕ್ಕಡ ಅಳಿಗೆಕ್ ಸರ್ಕಾರತ್ರ 10 ಫಲತರ ಕಾರ್ಬಾರ ಸಾಂತೆಯಂಡ ವೀಣಾ ಅಚ್ಚಯ್ಯ. ನಾಳೆ ಲೋಕಾಯುಕ್ತಗಳುಂಡು ದೂರು ಅರ್ಜಿ ಸ್ವೀಕಾರ. ಸುದ್ದಿರ ವಿವರ. ಸರ್ಕಾರ ಪೊಮ್ಮಕ್ಕಡ ಅಳಿಗೆ ಪತ್ತು ಪಲತರ ಯೋಜನೆ ಪೊರಬೂಕಿತ್ತು. ಅದನ್ನು ಬಳಸಿಕೊಂಡು ಅಭಿವೃದ್ಧಿ ಬರೀಕು ಮುಟ್ಟು ಇಡೋಣ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯೆ ಶಾಂತೆಯಂಡ ವೀಣಾ ಅಚ್ಚಯ್ಯ ಅಣ್ಣಚ್ಚಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಕಾರತ್ತು ಮಡಿಕೇರಿ ದಸರಾ ಸಮಿತಿಯ ಆದನೆಯಲ್ಲಿ ಗಾಂಧಿ ಪರಂಬಲು ಇಂದು ನಡೆದು ಮಹಿಳಾ ದಸರಾ ಕಾರ್ಬಾರ್ಲು ಕೂಡಿಯಾಡಿತು. ಅಯ್ಯಂಗ ತಕ್ಪರ್ಂದತ್ತು ಈ ಕಾರ್ಬಾರಕ್ಕೆ ದಿವ್ಯಾ ಮಂತರ್ಗೌಡ ಅಯ್ಯಂಗ ಮೊಳಿಯಿಟ್ಟತ್ತು. ಮುಖ್ಯ ಬಿಂದುಗಳಾಯಿತು ನಗರಸಭಾ ಸದಸ್ಯೆ ಅನಿತಾ ಪೂವಯ್ಯ, ಸವಿತಾ ರಾಕೇಶ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿಬ್ಬಂದಿಯ ಅಂಗನವಾಡಿ ಆಶಾ ಕಾರ್ಯಕರ್ತೆಯ ಕೂಡಿಯಾಡಿ ತಿಂಜತ್ತು. ಅನಿಲ್ ಎಚ್ ಟಿ ಅಯ್ಯಂಗ ತಕ್ಕಾರ ಬೈಂದಂಡು ಅನಿತಾ ನಿರೂಪಣೆ ಮಾಡಿತು. ಮಹಿಳಾ ದಸರಾ ಸಮಿತಿ ಸಂಚಾಲಕಿ ಕುಡೇಕಲ್ ಸವಿತಾ ಸಂತೋಷ್ ತೊತ್ತು ಬೈಂದತ್ತು. ಶಿವಮೊಗ್ಗ ಕೆಳದಿ ಶಿವಪ್ಪ ನಾಯಕ ಕೃಷಿ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಕೃಷಿ ಪಿಣ್ಯ ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಯ ಕೂಟ ಆದನೆಯಲ್ಲಿ ಕೃಷಿ ತೋಟಗಾರಿಕಾ ಮೇಳ ಇದೇ ತಿಂಗಳ 18 ಲಂಜ 21